ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1 5 5 1 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1 5 5 1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಇತ್ತೀಚೆಗೆ ರಾಜ್ಯದ ಸಹಕಾರಿ ಕ್ಷೇತ್ರದ ರಾಜ್ಯ ಪ್ರಶಸ್ತಿ ಸಹಕಾರಿ ರತ್ನ, ಇದು ನಮ್ಮ ಜಿಲ್ಲೆಯ KDCC ಬ್ಯಾಂಕಿನ ಅಧ್ಯಕ್ಷರಾಗಿರುವ ಕೊಡಂದರ ಪಿ ಗಣಪತಿ ಅವರಿಗೆ ಸಂದಿದೆ. ಗಣಪತಿ ಅವರ ಪರಿಚಯದೊಂದಿಗೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟ ಕ್ಷಣಗಳು, ಸಾಗಿ ಬಂದ ದಾರಿಯನ್ನ ಪರಿಚಯ ಮಾಡಿಕೊಡ್ತಿದ್ದೀವಿ. ಸಹಕಾರಿ ಕ್ಷೇತ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಇವತ್ತಿಗೂ ಪೂರಕವಾಗಿದೆ, ಹಾಗೆ ಸರ್ಕಾರ ಇದಕ್ಕೆ ಮಹತ್ವ ನೀಡುತ್ತಾ ಬಂದಿದೆ. KDCC ಬ್ಯಾಂಕ್ ರಾಜ್ಯದಲ್ಲಿ ಗುರುತಿಸುವಂತಹ ಬೆಳವಣಿಗೆಯನ್ನು ಮಾಡಿ ತೋರಿಸಿದೆ. ಕೊಡಂದರ ಪಿ ಗಣಪತಿ ಅವರು ಕ್ರಿಯಾಶೀಲತೆಯಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆದು ಬಂದವರು. ಸಹಕಾರಿ ರತ್ನ ಪ್ರಶಸ್ತಿ ಪಡೆದಿರುವ ಹಿನ್ನೆಲೆಯಲ್ಲಿ ಅವರ ಬಾಲ್ಯದ ದಿನಗಳಿಂದ ಹಿಡಿದು ಇಲ್ಲಿಯವರೆಗೆ ಅವರು ಹೇಗೆ ಕೆಲಸ ಮಾಡಿದರು ಅನ್ನೋದನ್ನ ಪರಿಚಯ ಮಾಡಿಕೊಡ್ತಿದ್ದೀವಿ. ಗಣಪತಿಯವರೇ, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಾಲ್ಯದ ದಿನಗಳಿಂದ ಹಿಡಿದು ನಿಮ್ಮ ಮನೆತನದ್ದು ಅದನ್ನೆಲ್ಲ ನೆನಪು ಮಾಡಿಕೊಳ್ಳಿ. ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದಿರಿ. ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪಡೆದಿರೋದು ನಮಗೂ ಅಭಿಮಾನದ ಸಂಗತಿ, ಸಂತೋಷದ ವಿಚಾರ. ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಮೊದಲನೇದಾಗಿ ನಾನು ಆಕಾಶವಾಣಿಗೂ ಹಾಗೂ ತಮಗೂ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಯಾಕೆಂದರೆ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ರತ್ನವನ್ನು ಪಡೆದು ಈಗ ಆಕಾಶವಾಣಿಯಲ್ಲಿ ತಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಿಗೂ ಹಾಗೂ ತಮ್ಮ ಸಂಸ್ಥೆಯವರಿಗೆ ನಾನು ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ. ಕೊಡಗಿನಲ್ಲಿ ನಾನು 1970 ಕೈಕೇರಿಯಲ್ಲಿ ಜನಿಸಿ ನಾವು ಈಗ ಕುಂದದಲ್ಲಿ ವಾಸವನ್ನು ಮಾಡ್ತಾ ಇದ್ದೀವಿ. ಕೊಡಗಿನಲ್ಲಿ ಇರುವಂತಹ 806 ಕೊಡವ ಮನೆತನದಲ್ಲಿ ಕೊಡಂದರ ಕುಟುಂಬದಲ್ಲಿ ನಾನು ಹುಟ್ಟಿ ಬೆಳೆದ ನಂತರ ನಮಗೆ ಈಗ ಗೊತ್ತಾಗ್ತದೆ, ಕೊಡಗಿನಲ್ಲಿ ಹುಟ್ಟಿದ ಒಂದು ವಂಶ ಇಡೀ ವಿಶ್ವದಲ್ಲೇ ಒಂದು ಹೆಸರುವಾಸಿಯನ್ನ ಮಾಡಿದಂತ ನಮ್ಮ ಕುಟುಂಬ. ಕಾರಣ ಏನಂದ್ರೆ ಮಹಾ ಸೇನಾನಿಗಳಾದ ಕೊಡಂದರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತೆ ಜನರಲ್ ತಿಮ್ಮಯ್ಯನವರ ಹುಟ್ಟಿದಂತ ಕುಟುಂಬದಲ್ಲಿ ನಾವು ಹುಟ್ಟಿದ್ದು ನಿಜವಾಗಿಯೂ ದೈವ ಇಚ್ಛೆ ಆಗಿರ್ಬೋದು. ಯಾಕೆಂದ್ರೆ ಬೇರೆ ಬೇರೆ ದೇಶಕ್ಕೆ ಪ್ರವಾಸ ಹೋದಂತ ಸಂದರ್ಭದಲ್ಲಿ ನಮ್ನ ಕೇಳ್ತಾರೆ ಅವರು, ನೀವು ಯಾವ ದೇಶದಿಂದ ಬಂದಿದ್ದೀರಾ ಹೇಳಿ. ಭಾರತ ಹೇಳೋದೇ ಸುಲಭದಲ್ಲಿ ಗುರುತು ಮಾಡ್ತಾರೆ, ಆದ್ರೆ ಭಾರತದಲ್ಲಿ ಕರ್ನಾಟಕ, ಕರ್ನಾಟಕದಲ್ಲಿ ಕೊಡಗು ಅಂದ್ರೆ ಅವರಿಗೆ ಗೊತ್ತಾಗೋದಿಲ್ಲ. ಆ ದೇಶ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯನವರ ಹೆಸರನ್ನ ಹೇಳಿದಂತ ಸಂದರ್ಭದಲ್ಲಿ ಹೊರಗಿನ ದೇಶದವರು ಬಹಳ ಚೆನ್ನಾಗಿ ನಮ್ನ ಗುರುತಿಸುವಂತ ವಾತಾವರಣ ನಿರ್ಮಾಣ ಮಾಡಿ ಕೊಟ್ಟಿದೆ ಅಂದ್ರೆ ನಮ್ಮ ಹೆಮ್ಮೆಯ ವೀರ ಸೇನಾನಿಗಳು. ಅದು ನಿಜವಾಗಿಯೂ ನಮಗೆಲ್ಲ ಇಡೀ ಕೊಡಗಿಗೆ ಒಂದು ಹೆಮ್ಮೆಯ ವಿಷಯವಾಗಿರುತ್ತದೆ. ತಂದೆ ತಾಯಿಗಳ ಹೆಸರು, ಅವರು ಹೇಗಿದ್ರು, ಹೇಗೆ ನಿಮ್ನೆಲ್ಲ ಬೆಳೆಸಿದ್ರು ಅನ್ನೋದನ್ನ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಡಿ. ನಮ್ಮ ತಂದೆಯವರು ಕೊಡಂದರ ದಿವಂಗತ ಕೆಸಿ ಪೂವಯ್ಯನವರು, ತಾಯಿ ತಂಗಮ್ಮನವರು. ಅವರಿಗೆ ಮೂರು ಮಕ್ಕಳಲ್ಲಿ ನಾನು ಹಿರಿಯವನಾಗಿ ಹುಟ್ಟಿದ್ದೀನಿ. ನನ್ನ ತಮ್ಮ ಕೆಪಿ ಕರಂಬ ಹೇಳಿ, ಇನ್ನೊಬ್ಬ ತಂಗಿ ಬೊಳ್ಳಮೇಳಿ, ಅಮ್ಮಟಂಡ ಕುಟುಂಬಸ್ಥ ಕಿಗ್ಗಾಲ್ ಅವರಿಗೆ ಮದುವೆ ಆಗಿದ್ದಾರೆ. ತಮ್ಮ ಈಗ ನೆಲ್ಲಮಕ್ಕಡ ಕುಟುಂಬಸ್ಥರಿಂದ ಮದುವೆಯಾಗಿ ದುಬಾಯಿಯಲ್ಲಿ ಕಳೆದ ಒಂದು 25 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಪ್ಪ ಅಮ್ಮ ಕೃಷಿಕರೇ ಅಲ್ವಾ? ಅಪ್ಪ ಅಮ್ಮ ಕಾಫಿ ಬೆಳೆಗಾರರು ಮತ್ತೆ ಮೂಲತಃ ಕೃಷಿಕರು. ತಾವು ಸಹ ಹಳ್ಳಿಯಲ್ಲೇ ಬೆಳೆದವರು? ಹೌದು. ಬಾಲ್ಯದ ದಿನಗಳೆಲ್ಲ ಹಳ್ಳಿ ಶಾಲೆಗಳಲ್ಲೇ ಕಳೆದವರು. ಎಲ್ಲಿವರೆಗೆ ಓದಿದ್ರು? ಪ್ರಾಥಮಿಕ ಶಾಲೆಯನ್ನು ಹಾತೂರಿನಲ್ಲಿ ಮುಗಿಸಿ ನಂತರ ನಾನು ಕೂಡಿಗೆ ಕ್ರೀಡಾ ಶಾಲೆಗೆ ಪ್ರವೇಶನ ಪಡೆದಿದ್ದೆ. ಆದ್ರೆ ಅಲ್ಲಿ ಅವತ್ತಿನ ವಾತಾವರಣಕ್ಕೆ ಒಗ್ಗದೆ ಅಲ್ಲಿಂದ 6 ತಿಂಗಳಲ್ಲಿ ಪುನಃ ಹಾತೂರು ಪ್ರೌಢಶಾಲೆಯಲ್ಲೇ ಪ್ರವೇಶನ ಪಡೆದು ಅಲ್ಲಿ 10ನೇ ತರಗತಿಗೆ ವ್ಯಾಸಂಗ ಮಾಡಿ ನಂತರ ಕಾವೇರಿ ಕಾಲೇಜು ಗೋಣಿಗಪ್ಪದಲ್ಲಿ ವ್ಯಾಸಂಗವನ್ನು ಮುಗಿಸಿರುತ್ತೇನೆ. ಹಾಗೆ 1999 ಎಸಿ ಎಂಬ ಒಂದು ಹಾಕಿ ಟೀಮಿಗೆ ಸಹ ನಾವು 8 ಜನರು ಕಾವೇರಿ ಕಾಲೇಜಿನ ಹಾಕಿ ತಂಡದಿಂದ ಅಲ್ಲಿಗೆ ಪ್ರವೇಶನ ಪಡೆದಿದ್ದು. ಕಾರಣಾಂತರಗಳಿಂದ ತಂದೆಯವರು ನನ್ನ ಆ ಸೈನಿಕೆ ಸೇರಲು ಬಿಡಲಿಲ್ಲ. ಆದ್ದರಿಂದ ನಾನು ಮುಂದಕ್ಕೆ ಕೃಷಿಕನಾಗಿಯೇ ಮುಂದುವರಿಯುವಂತ ಒಂದು ಅವಕಾಶ ಒದಗಿ ಬಂದಿದೆ. ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ. ಎಲ್ಲರೂ ರಾಜಕೀಯ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಚಿತ್ರ ನಟರು ಆಗುದಿಲ್ಲ, ಕವಿಗಳು ಆಗುದಿಲ್ಲ. ಅಪೇಕ್ಷೆ ಆಸಕ್ತಿ ಇದ್ರೂ ಗರಿಷ್ಠವಲು ಒಂದು ಕ್ಷೇತ್ರದ ಕಡೆಗೆ ಸಾಗಿರುತ್ತೆ. ಹಾಗಾಗಿ ಬಹಳ ನಿರ್ದಿಷ್ಟವಾಗಿ ಕೆಲವೊಬ್ರು ಇದೇ ನಮ್ದು ಕ್ಷೇತ್ರ ಅಂತ ಅನ್ಕೊಂಡು ಕೃಷಿಕರಾಗ್ಲಿ, ಎಷ್ಟೋ ಜನ MBBS ಮಾಡ್ಕೊಂಡಿರೋರು ಇವತ್ತು ಕೃಷಿಕರಾಗಿದ್ದಾರೆ. ನೀವು ಸಹಕಾರಿ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಅಭಿರುಚಿ ಆಸಕ್ತಿ ಕಾಲೇಜು ಮಟ್ಟದಲ್ಲಿ ಕಾಲೇಜು ಹಂತದಲ್ಲಿ ಹೇಗಿತ್ತು? ನಾವು ಶಾಲೆಯ ದಿನಗಳಲ್ಲೂ ಅಷ್ಟೇ ಮತ್ತೆ ಕಾಲೇಜಿಗೆ ಹೋಗುವಂತ ಸಂದರ್ಭದಲ್ಲೂ ಅಷ್ಟೇ ಕೃಷಿಗೆ ಪೂರಕವಾದಂತ ಒಂದು ವಾತಾವರಣ ಕೊಡಗಿನಲ್ಲಿ ನಿರ್ಮಾಣವಾಗಿತ್ತು. ಈಗಿನ ವ್ಯವಸ್ಥೆ ಅಲ್ಲ. ಕಳೆದ 30 ವರ್ಷಗಳ ಹಿಂದೆ ಇಲ್ಲಿ ನೋಡಿದ್ರು ಗದ್ದೆಗಳು ನೆಡುವಂತ ಒಂದು ಪರಿಸ್ಥಿತಿ ಇತ್ತು. ಆಗ ನಾವು ಶಾಲೆಗೆ ಹೋಗುವಂತ ಸಂದರ್ಭದಲ್ಲೂ ನಮ್ಮ ಕೃಷಿ ಜಮೀನಿನಲ್ಲಿ ನಾವು ಸತ ಗದ್ದೆಯನ್ನ ಉಳುಮೆ ಮಾಡಿದೀವಿ, ನಾಟಿ ಸತ ತೊಡಸ್ಕೊಂಡಿದೀವಿ, ಮತ್ತೆ ತೋಟದಲ್ಲಿ ಆಗುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸತ ನಾವು ಅವರ ಜೊತೆಯಲ್ಲಿ ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ ನಮಗೆ ಹೆಚ್ಚಿನಾಗಿ ಕೃಷಿಗೆ ಪೂರಕ ವಾತಾವರಣ ನಿರ್ಮಾಣ ಆದ ನಂತರ ಕೃಷಿಯಲ್ಲೇ ಮುಂದುವರಿಬೇಕೆಂಬ ಒಂದು ಅಭಿಲಾಷೆಯಲ್ಲಿ ನಾನು ಮನೆಯಲ್ಲಿ ಸೇರುವಂತ ಒಂದು ವ್ಯವಸ್ಥೆ ಆಯಿತು. ಹಾಗೆ ಕುಟುಂಬದ ಹಿರಿಯ ಮಗನಾಗಿ ತಂದೆಯವರಿಗೆ ಪ್ರಾಯವಾದಂತ ಸಂದರ್ಭದಲ್ಲಿ ಹೊರಗಡೆ ಹೋಗುವಂತ ವ್ಯವಸ್ಥೆಯನ್ನು ಕೈಬಿಟ್ಟು ಕೃಷಿಗೆ ತಂದೆ ಹಾಕಿಕೊಟ್ಟಂತ ಮಾರ್ಗದಲ್ಲಿ ಆಗಿನ ಕಾಲದಲ್ಲಿ ಪ್ರತಿಭಾವಂತ ಕೃಷಿಕನಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ. ಆದರೆ ನನಗೆ ನಿಜವಾಗಿ ರಾಜಕೀಯಕ್ಕೆ ಬರಬೇಕು, ಈ ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಎಂಬ ದೂರದೃಷ್ಟಿಯ ಚಿಂತನೆ ಇರಲಿಲ್ಲ. ಯಾಕೆಂದ್ರೆ ನಮಗೆ ಬಂದಂತ ಜಾಗದಲ್ಲಿ ಗದ್ದೆಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ 1991 ನಾನು ಕಾಲೇಜು ಬಿಟ್ಟ ನಂತರ ಆಗಲೇ ನಾನು ಆತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯನಾಗಿ ನಂತರ 1999 ಕುಂದ ಹೀಚೂರು ದವಸ ಭಂಡಾರದಲ್ಲಿ ಸದಸ್ಯನಾಗಿಯೂ ನಾನು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇನೆ. ಹಳ್ಳಿಗಳಲ್ಲಿ ಎಷ್ಟೋ ಜನ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಸಹಕಾರಿ ಸಂಘಟನೆಗಳಲ್ಲಿ ತೊಡಸಿಕೊಳ್ಳದಿದೆ. ಒಂದು ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಆದರೂ ಕೆಲವೊಂದು ಸಾರಿ ಅನ್ಕೊಳ್ತೀವಿ ಸಹಕಾರಿ ಕ್ಷೇತ್ರನೇ ಬೇರೆ, ರಾಜಕೀಯ ಕ್ಷೇತ್ರನೇ ಬೇರೆ ಅಂತ. ಅಂದ್ರೆ ತುಂಬಾ ತೀಕ್ಷ್ಣವಾಗಿ ನೋಡಿದ್ರೆ ಸ್ವಲ್ಪ ಭಿನ್ನತೆ ಇದೆ. ಹೇಗೆ ನೀವು ನಿಮ್ಮನ್ನ ಸಾರ್ವಜನಿಕ ಸೇವೆಗೆ ಬರಬೇಕಾದ್ರೆ ಮೊದಲನಾಗಿ 1994-95 ನಮ್ಮ ಊರಿನ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಬಹಳ ಶಿಥಿಲಾವಸ್ಥೆಯಲ್ಲಿ ಇತ್ತು, ಮುಚ್ಚುವಂತ ಒಂದು ಪರಿಸ್ಥಿತಿ ಬಂತು. ಆಗಲೇ ನಾವು ಕಾಲೇಜು ಬಿಟ್ಟಂತ ಸಮಯದಲ್ಲಿ ನಮ್ಮ ಊರಿನ ಪ್ರಮುಖರೊಂದಿಗೆ ಚರ್ಚೆ ಮಾಡುವುದರ ಮೂಲಕ ನನ್ನ 25ನೇ ವಯಸ್ಸಿಗೆ ನಾನು ದೇವಸ್ಥಾನದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿಂದ ನಾನು ಸಾರ್ವಜನಿಕ ಸೇವೆಗೆ ಅಡಿಪಾಯವನ್ನು ಇಟ್ಟಿದ್ದೇನೆ. ನೋಡಿ, ಒಂದು ದೇವಸ್ಥಾನದ ಕೆಲಸ ನಿಮ್ಮನ್ನ ಹೇಗೆ ಹೇಗೆ ಕರ್ಕೊಂತ ಹೋಯ್ತು. ದೇವಸ್ಥಾನದ ಕೆಲಸ ಆಗ್ಲಿ, ಊರಿನ ಕೆಲಸ ಆಗ್ಲಿ, ಸಮಾಜದ ಕೆಲಸ ಆಗ್ಲಿ, ಇವೆಲ್ಲ ಒಂಥರ ಸಹಕಾರ ಇಲ್ದಲ್ಲೇ ಮಾಡಕ್ಕಾಗಲ್ಲ. ಒಬ್ಬರೇ ಎಷ್ಟಂತ ಹೋರಾಟ ಮಾಡೋದಲ್ವಾ? ಆ ದೇವಸ್ಥಾನಕ್ಕೆ ಹಣವನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ನಮ್ಮ ಊರಿನ ಎಲ್ಲ ಕುಟುಂಬಸ್ಥರ ಮನೆ ಮನೆಗೆ ಹೋಗಿ ಸಂಗ್ರಹಣೆ ಮಾಡ್ತಾ ಇದ್ದು, ಅದೇ ರೀತಿಯಲ್ಲಿ ನಮ್ಮ ಊರಿನಿಂದ ಮದುವೆಯಾಗಿ ಹೊರ ಊರಿಗೆ ಹೋದಂತ ಅವರ ಹತ್ರನೂ ನಾವು ಹೋಗಿ ಹಣ ಸಂಗ್ರಹಣೆ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಕೊಡಗು ಇಡೀ ಜಿಲ್ಲೆಯಲ್ಲಿ ಮತ್ತೆ ಬೆಂಗಳೂರು ಮೈಸೂರಿನಲ್ಲಿ ನೆಲೆಸಿರುವಂತ ಆ ಜನರ ಹತ್ರನೂ ಮತ್ತೆ ಸಾರ್ವಜನಿಕರಿಂದಲೂ ನಾವು ದೇಣಿಗೆಯನ್ನು ಸಂಗ್ರಹಿಸಿ ಮಾಡುವಂತ ಕೆಲಸದಲ್ಲಿ ನಾನು ಇವತ್ತು ಏನು ಈ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಆ ದೇವಸ್ಥಾನದಲ್ಲಿ 1995 ಇಲ್ಲಿಯವರೆಗೂ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರ ಪೂರ್ತಿ ಹಣಕಾಸಿನ ವ್ಯವಸ್ಥೆಯನ್ನು ಸಹ ನಾನೇ ನಿರ್ವಹಿಸ್ತಾ ಇದ್ದೀನಿ. ನಾನು ಒಬ್ಬನೇ ನಿರ್ವಹಿಸುವಂತಹ ಸಂದರ್ಭದಲ್ಲಿ ದೇವಸ್ಥಾನದ ಕೆಲಸವನ್ನು ಮಾಡುವಾಗ ಸತ್ಯ ಪ್ರಾಮಾಣಿಕ ನಿಷ್ಠೆಯಿಂದ ದೇವರ ಮೇಲೆ ಭಕ್ತಿಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಅನುಭವದಿಂದ ನಾನು ಇವತ್ತು ಪ್ರಾಮಾಣಿಕ ಸೇವೆ ಮಾಡಲಿಕ್ಕೆ ಪ್ರೇರಣೆ ಹೇಳಿದ್ರೆ ಅದು ತಪ್ಪಾಗಲಿಲ್ಲ. ಎಷ್ಟೋ ಜನ ಹೇಳ್ತಾರೆ ಮನೆತನಕ್ಕಿಂತ ನಮ್ದು ಸಾಮಾಜಿಕ ಕೆಲಸ ಇದೆಯಲ್ಲ ಅದು ಬಹಳ ಶ್ರೇಷ್ಠ ಅಂತ. ಮನೆತನದ ಲೋಪ ಆದ್ರೂ ಹೇಗೇಗೋ ಸಹಿಸ್ಕೊಂಡ್ಬಿಡ್ತೀವಿ, ಆದ್ರೆ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಾಗ 10,000 ಕಣ್ಣಿಟ್ಟಿರ್ತಾರೆ. ಹಾಗಿರೋದ್ರಿಂದ ಒಂದ್ ರೀತಿಯ ಕ್ಲಿಷ್ಟಕರ ಕೆಲಸ, ಆದ್ರೆ ಶ್ರೇಯಸ್ ಆದಾಗ ಸಂತೋಷ ಕೊಡತ್ತೆ ಅಲ್ವಾ? ಈಗ ಉದಾಹರಣೆಗೆ ಬೆಳೆದಂತ ಕಾಫಿ ಇರ್ಬೋದು, ಭತ್ತ ಇರ್ಬೋದು, ಕರಿಮೆಣಸು ಇರ್ಬೋದು, ಅಡಿಕೆ ಇರ್ಬೋದು, ಅದರಲ್ಲಿ ಏನೇ ನಷ್ಟ ಆದ್ರೂ ಅದು ನನಗೆ ಮಾತ್ರ ನಷ್ಟ, ಅದು ಏನೇ ಲಾಭ ಬಂದ್ರೂ ನನ್ನ ಕುಟುಂಬಕ್ಕೆ ಮಾತ್ರ ಲಾಭ ಆಗ್ತದೆ, ನಷ್ಟ ಆಗ್ತದೆ. ಆದ್ರೆ ಒಂದು ಸಂಸ್ಥೆಗಾಗಿ ದುಡಿಯುವಾಗ, ದೇವಸ್ಥಾನಕ್ಕಾಗಿ ದುಡಿಯುವಾಗ, ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂತ ಸಂದರ್ಭದಲ್ಲಿ 100 ಲಾಭ ಬಂದಾಗ ಯಾರು ಮಾತಾಡೋದಿಲ್ಲ. 1 ನಷ್ಟ ಆದಂತ ಸಂದರ್ಭದಲ್ಲಿ ಬೇಕಷ್ಟು ಜನರು ಪ್ರಶ್ನೆಯನ್ನು ಕೇಳುವಂತ ಪರಿಸ್ಥಿತಿ ಇರ್ತದೆ. ನಿಜವಾಗಿಯೂ ಸಂಸ್ಥೆಯ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ನೀವು ಪದಾರ್ಪಣೆ ಮಾಡಲಿಕ್ಕೂ ಪ್ರೇರೇಪಣೆ ನೀಡುತ್ತೆ. ತಾವು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಸಾರ್ವಜನಿಕ ಸೇವೆಗೆ ಬಂದಿದ್ದು, ದೇವಸ್ಥಾನದ ಕೆಲಸ ನಿರ್ವಹಿಸುವಂತ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಾನು ಗುರುತಿಸಿಕೊಂಡಾಗ 2005 ಪಂಚಾಯತಿ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಹಾತೂರು ಗ್ರಾಮ ಪಂಚಾಯತಿಗೆ ಸೇರಿದಂತ ಕುಂದ ಈಚೂರು ಗ್ರಾಮ ಪಂಚಾಯತಿಯಾಗಿ ಬಿಶೆಟ್ಟಿಗಿರಿ ಗ್ರಾಮ ಪಂಚಾಯತಿಗೆ ಅದು ಬದಲಾವಣೆ ಆಯಿತು. ಹಾಗೆ 1995 ಮೊದಲ ಬಾರಿಗೆ ನಾನು ಕುಂದ ಗ್ರಾಮದ ವಾರ್ಡಿನಿಂದ ಬಿಶೆಟ್ಟಿಗಿರಿ ಗ್ರಾಮ ಪಂಚಾಯತಿಗೆ ಮೊದಲ ಬಾರಿಗೆ ಜಯಗಳಿಸಿದ ಆಗ 2010 ಬಿಶೆಟ್ಟಿಗಿರಿ ಗ್ರಾಮ ಪಂಚಾಯತಿಯ 2 ಸತತವಾಗಿ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿ ಅಡಿಪಾಯವನ್ನು ಹಾಕಿದಂತ ಒಂದು ನಿದರ್ಶನಗಳನ್ನ ಇವತ್ತು ನಾನು ಹಂಚಿಕೊಳ್ತಾ ಇದ್ದೇನೆ. 95 ಶುರುವಾಯಿತು ರಾಜಕೀಯ ಕೆಲಸ. ನಮ್ಮ ಅನೇಕ ಕೆಲಸಗಳು ಪ್ರಜಾತಂತ್ರ ವ್ಯವಸ್ಥೆಯಲ್ಲೇ ಸಾಕ್ತಾ ಇರೋದು. ಎಷ್ಟೋ ಜನ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಆ ಕೆಳ ಹಂತದಲ್ಲಿ ಮಾಡಿದ ಕೆಲಸಗಳನ್ನ ನೆನಪು ಮಾಡ್ಕೋಬಹುದಾ? ಇವತ್ತು ಹೇಳ್ತಾರೆ ರಾಜಕೀಯದಲ್ಲಿ ಇರುವವರೆಲ್ಲ ಭ್ರಷ್ಟರು, ಸಹಕಾರ ಕ್ಷೇತ್ರದಲ್ಲಿ ಇರುವವರೆಲ್ಲ ಭ್ರಷ್ಟರು. ಅಲ್ಲಿ ಆ ಭ್ರಷ್ಟಾಚಾರ ಮಾಡುವುದರ ಮೂಲಕ ನಾವು ಗ್ರಾಮನ ಉದ್ದಾರ ಮಾಡುವುದಲ್ಲ, ನಮ್ಮನ್ನ ಉದ್ದಾರ ಮಾಡ್ಲಿಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದನ್ನೆಲ್ಲ ಸಹಿಸಿಕೊಂಡು ನಾವು ಕೆಲಸ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಹೇಗೆ ನಿರ್ವಹಣೆಗೆ ನಮ್ಮ ಆತ್ಮ ಸಾಕ್ಷಿಗೆ ಕೆಲಸ ಮಾಡ್ತೀವಿ ಅದರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ. ನಿಜವಾಗಿ ಅದೊಂದು ಹೆಮ್ಮೆಯ ವಿಷಯ. ಯಾಕೆಂದ್ರೆ ಬಿಶೆಟ್ಟಿಗಿರಿ ಗ್ರಾಮ ಪಂಚಾಯತಿಯಲ್ಲಿ ಮೊದಲ ಬಾರಿಗೆ ನಾನು ಉಪಾಧ್ಯಕ್ಷನಾಗಿದ್ದಾಗ ಪ್ರತಿ ವಾರ್ಡಿಗೆ ಹೋಗುವಂತ ಸಂದರ್ಭ, ಮತ್ತೆ ತಿಂಗಳಿಗೆ ಒಂದ್ಸರಿ ನಾವು ಎಲ್ಲ ವಾರ್ಡ್ ಅನ್ನ ವಿಸಿಟ್ ಮಾಡೋದು, ಮತ್ತೆ ಮಾಸಿಕವಾಗಿ ಸಭೆಯನ್ನ ಸೇರುವಂತದ್ದು, ಅಲ್ಲಿ ಇದ್ದಂತ ಎಲ್ಲ ಅಧಿಕಾರಿಗಳಿರ್ಬೋದು, ಆಡಳಿತ ಮಂಡಳಿಯ ಸದಸ್ಯರು ಇರ್ಬೋದು, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಗ್ರಾಮವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು, ಆ ಕ್ರಿಯಾಯೋಜನೆ ಹೇಗೆ ಮಾಡಬೇಕು, ನಾವು ಎಲ್ಲದಿಗೂ ತಯಾರಾಗಿ ಹೋದಂತ ಸಂದರ್ಭದಲ್ಲಿ ಆ ದೂರದೃಷ್ಟಿಯ ಚಿಂತನೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಹಾಗೆ ಗ್ರಾಮ ಸಭೆಗಳು ನಡೀತಾ ಇತ್ತು, ಗ್ರಾಮ ಸಭೆಗಳಿಗೆ ಅಧಿಕಾರಿಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದಾಗ ಸತ ಇದನ್ನೆಲ್ಲ ನಾವು ಸೇರಿಸಿಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಊರಿಗೆ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದೀವಿ. ಅದೇ ರೀತಿ 2011 ಪುನಃ ಚುನಾವಣೆ ಬಂದಾಗ 2 ನಾನು ಆ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಿ ಅತ್ಯಂತ ಹೆಚ್ಚಿನ ಮತಗಳಿಂದ ಜಯಗಳಿಸುವುದರ ಮೂಲಕ 2 ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿದೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಷ್ಟೋ ಜನ ಸುಸ್ತಾಗಿ ಬಿಡ್ತಾರೆ, ಸಾಕಪ್ಪ ರಾಜಕೀಯ ಅಂತ, ಈ ಸಮಸ್ಯೆ ತೊಂದರೆಗಳು ಎಡರು ತೊಡರುಗಳು ಮತ್ತೆ ಅನಿಸ್ಕೊಳ್ಳೋದು, ನಾವೆಷ್ಟು ಕೆಲಸ ಮಾಡಿದ್ರು ಜನ ಅಂದೇ ಅಂತಾರೆ ಅನ್ನೋ ತರ ನೋಡ್ಬಿಟ್ಟು ಆ ನೋವಿನಿಂದ ಬೇಡ, ನಮ್ಮ ಮೂಲ ವೃತ್ತಿ ಇದೆಯಲ್ಲ ಕೃಷಿ, ನಿಮಗೂ ಆಗಿರ್ಬೇಕಲ್ವಾ? ಹೌದು, ಏನ್ ಒಳ್ಳೆ ಕೆಲಸ ಮಾಡಿದ್ರು ಅದು ಗೊತ್ತಾಗ್ತದೆ ಸರ್. ಯಾಕಂದ್ರೆ ಮೊದಲ ಬಾರಿಗೆ ಚುನಾವಣೆಗೆ ನಿಂತಾಗ ಯಾರು ನಮಗೆ ಅಷ್ಟು ವಿರೋಧ ಇರಲಿಲ್ಲ. ಅದು 2 ಆ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿದಕ್ಕಿಂತ ಎಷ್ಟೋ ಕಷ್ಟ 2 ಚುನಾವಣೆಯಲ್ಲಿ ಆಗಿದೆ. ಯಾಕಂದ್ರೆ ನೀವು ಹೇಳಿದಾಗೆ ನಾವು ಎಷ್ಟೇ ಗ್ರಾಮಕ್ಕೆ ಕೆಲಸ ಮಾಡಿದ್ರು, ಉದಾಹರಣೆಗೆ ಒಬ್ಬರಿಗೆ ಬಾವಿ ಮಾಡಿ ಕೊಟ್ರೆ ಅವನು ಪುನಃ ಕೇಳ್ತಾನೆ ನನಗೆ ಒಂದು ರೋಡ್ ಮಾಡಿಕೊಡಪ್ಪ ಹೇಳಿ, ಮತ್ತೊಂದು ಮಗದೊಂದು ಹೇಳಿ. ಅವನು ಒಂದು ಮಾಡಿದ್ನ ಅವನು ಗಮನದಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅವನು ಕೇಳಿದ ಯಾವ ಕೆಲಸವನ್ನು ನಾವು ಪೂರ್ಣಗೊಳಿಸಿದ್ರೆ ಅವನು ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಚುನಾವಣೆಗೆ ಹೋದಾಗ ಹೇಳ್ತೇನೆ, ನಾನು ಆ ಕೆಲಸ ಕೇಳಿದೆ ನೀನು ಮಾಡಿಕೊಡ್ಲಿಲ್ಲ, ಈ ಕೆಲಸ ಕೇಳಿದೆ ಮಾಡಿಕೊಡ್ಲಿಲ್ಲ. ಯಾಕಂದ್ರೆ ನಮಗೆ ಶಾಸನಬದ್ಧವಾದ ಅನುದಾನ ಬರೋದು, ಆ ಅನುದಾನದಲ್ಲಿ ಕ್ರಿಯಾಯೋಜನ ತಯಾರಿಸಿ ಆ ಊರಿಗೆ ಬೇಕಾದಂತ ಕೆಲಸಗಳನ್ನು ಮಾಡಬೇಕಾಗ್ತದೆ. ಆದ್ರೆ ಜನರಿಗೆ ಗೊತ್ತಿರೋದಿಲ್ಲ ಅದು, ಸರ್ಕಾರದಿಂದ ಎಷ್ಟು ಹಣ ಬರ್ತದೆ, ಅದನ್ನ ಯಾವ ರೀತಿ ವಿಂಗಡಣೆ ಮಾಡಿ ಕೆಲಸವನ್ನು ನಿರ್ವಹಿಸಬೇಕು ಹೇಳಿ. ಅದಕ್ಕಿಂತ ಎಲ್ಲ ಸವಲತ್ತುಗಳು ನಮಗೆ ಬೇಕು, ನಮಗೆ ಬೇಕು, ನಮಗೆ ಬೇಕು ಬಯಸ್ತಾರೆ. ಆಗ ಏನಾಗ್ತದೆ ಅಂದ್ರೆ ಎರಡನೇ ಅವಧಿಗೆ ಕೆಲಸ ಮಾಡುವವರಿಗೆ ವಿರೋಧ ಜಾಸ್ತಿ ಆಗ್ತದೆ. ಆ ವಿರೋಧವನ್ನ ಕಟ್ಟಿಕೊಂಡು ನಾವು ಆ ಕ್ಷೇತ್ರದಲ್ಲಿ ಮುನ್ನಡೆದರೆ ಅದೊಂದು ದೊಡ್ಡ ಸಾಧನೆ ಆಗ್ತದೆ. ಅದೇ ರೀತಿಯಲ್ಲಿ ಆಗ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಯ್ತು, ಆಗ ನಾನು ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ. ಹಾಗೆ ಬಿಟ್ಟಕಾಲ ಕ್ಷೇತ್ರದಿಂದ ಸಾಮಾನ್ಯ ಒಬ್ಬ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಅವಕಾಶ ಸಿಕ್ಕಿದಾಗ ಎಷ್ಟೋ ಹಿರಿಯರೆಲ್ಲ ಇದ್ರು ಸತ ನಾನು ಕಿರಿಯವನಾಗಿ ಆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಘೋಷಿಸಿದ ಸಂದರ್ಭದಲ್ಲಿ ಬಿಟ್ಟಂಗಾಲ, ಬಿಶೆಟ್ಟಿಗೇರಿ ಹಾಗೆ ಬಿರನಾಣಿ ಎಲ್ಲ ಕೂಗ್ರಾಮಗಳನ್ನು ಒಳಗೊಂಡಂತ ಗಡಿಭಾಗವಾದ ಮೂರು ಪಂಚಾಯಿತಿಯ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಹಾಗೆ ನಾನು ಸುಮಾರು 904 ಮತಗಳ ಅಂತರದಿಂದ ಮೊದಲ ಬಾರಿಗೆ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆ ಆಗಿದ್ದೀನಿ. ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅನುಭವ ಆಯ್ತು. ಹೌದು, ಅಲ್ಲಿನೂ ಎಡರು ತೊಡರುಗಳು ನಾನಾ ರೀತಿಯ ಅನುಭವಗಳು ಅದೇ ಆಗ್ತವೆ. ಹಾಗೆ ಜಿಲ್ಲಾ ಪಂಚಾಯತಿಯಲ್ಲಿ ಮೊದಲ ಅವಧಿಗೆ ಆಗ 20 ಒಂದು ಅಧ್ಯಕ್ಷರ ಆಡಳಿತಾವಧಿ ಇತ್ತು. ನನ್ನ ಮಟ್ಟಿಗೆ ನಾನು ಹೇಳೋದು, ನನ್ನ ಕ್ಷೇತ್ರಕ್ಕಲ್ಲ ಇಡೀ ಕೊಡಗು ಜಿಲ್ಲೆಗೆ ಬಂದಂತ ಪ್ರತಿಯೊಂದು ಸಮಸ್ಯೆಗಳಿಗೂ ಸತ ನಾವು ಸ್ಪಂದನೆಯನ್ನು ಮಾಡಿದೀವಿ. ರೈತರ ಸ್ಪಂದನೆ ಇರ್ಬೋದು, ಸಾರ್ವಜನಿಕವಾಗಿರ್ಬೋದು, ರಸ್ತೆ ಭಾಗದಲ್ಲಿ ಇರ್ಬೋದು, ಎಲ್ಲದಕ್ಕೂ ಹೋರಾಟ ಮಾಡುವುದರ ಮೂಲಕ ನಾವು ಸುಮಾರು 5 ಕಾರ್ಯಕ್ರಮವನ್ನು ಮಾಡಿದೆ. ಅದೇ ರೀತಿ ಕೊನೆಯ ಅವಧಿಯಲ್ಲಿ ಸುಮಾರು 20 ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಕೊಡಗು ಜಿಲ್ಲೆಯಲ್ಲಿರುವ ಇವತ್ತು ಪರಿಶಿಷ್ಟ ಪಂಗಡ ಇರ್ಬೋದು, ಹಿಂದುಳಿದ ವರ್ಗಗಳಿರ್ಬೋದು, ಸಾಮಾನ್ಯ ಜನರಿಗಿರುವಂತಹ ಸುಮಾರು 113 ವಸತಿ ನಿಲಯಗಳ ಉಸ್ತುವಾರಿ ನಮ್ಮ ಸಾಮಾಜಿಕ ನ್ಯಾಯ ಸಮಿತಿಗೆ ಬರ್ತದೆ. ಅದರಲ್ಲಿ ನಾವು ಅತ್ಯಂತ ಕ್ರಿಯಾಶೀಲರಾಗಿ ಇಡೀ ಕೊಡಗು ಜಿಲ್ಲೆಯಲ್ಲಿ ಇರುವ ಎಲ್ಲ ವಸತಿ ಶಾಲೆಗಳಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗಿರುವಂತಹ ತೊಂದರೆಗಳಿರ್ಬೋದು, ಆ ಕಟ್ಟಡದ ಮೂಲಭೂತ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಸತ 100 ಅದನ್ನು ಸರಿ ಮಾಡಲಿಕ್ಕೆ ಆಗದಿದ್ರು ಸತ 75% ಸರಿ ಮಾಡಲಿಕ್ಕೆ ನಾನು ಕ್ರಮವನ್ನು ತೆಗೆದುಕೊಂಡಿದ್ದೇನೆ. ಆದ್ದರಿಂದ ಜಿಲ್ಲಾ ಪಂಚಾಯತಿಯಲ್ಲಿ ಪ್ರಾಮಾಣಿಕ ಪಾರದರ್ಶಕ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿದಂತ ಒಂದು ಆತ್ಮತೃಪ್ತಿ ನನಗೆ ಈಗಲೂ ಇದೆ ಸರ್. ಅದಕ್ಕಾಗಿ ನಾನು ಎಷ್ಟೋ ಅಧಿಕಾರಿಗಳನ್ನ, ಎಷ್ಟೋ ಅದಕ್ಕೆ ಸಂಬಂಧಪಟ್ಟಂತ ಗುತ್ತಿಗೆದಾರನ ಎಲ್ಲ ವಿರೋಧ ಮಾಡುವಂತ ಸಂದರ್ಭ ಸತ ಸುಮಾರು ಬಂದಿದೆ. ನನ್ನ ಮನಸ್ಸಿನಲ್ಲಿ ನಾನು ಒಂದು ಹೆಸರನ್ನ ತೆಗೆದುಕೊಂಡಿದ್ದೀನಿ ಎಂದ್ರೆ ಅದು ನಿಜವಾಗಿಯೂ ನಾವು ಮಾಡಿದಂತ ಆ ಕಾರ್ಯಕ್ಕೆ ಸಿಕ್ಕಿದಂತ ಬೆಲೆ ಎಂದು ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ನಿಮ್ಮ ಸಂಪರ್ಕ ಯಾವಾಗ ಬಂತು? ಕೊಡಗು ಜಿಲ್ಲಾ ಪಂಚಾಯತ್ಲಿ ಇದ್ದಾಗ 2008 ಚುನಾವಣೆ ಬಂತು. ನಾನು 1991 ನಾನು ಹಾತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ಸುಮಾರು 1992-96 ನಮ್ಮ ತಂದೆಯವರು ದಿವಂಗತ ಕೆ ಸಿ ಪೂವಯ್ಯನವರು ಒಂದು ಅವಧಿಗೆ ಅವರು ಅಧ್ಯಕ್ಷರಾಗಿದ್ದರು. ತದನಂತರ 2 ಅವಧಿಗೆ ಎಂ ಕೆ ನಾಚಪ್ಪನವರು ಅಧ್ಯಕ್ಷರಾಗಿದ್ದರು. ಆಗ ಎಲ್ಲ ಸಹಕಾರ ಸಂಘದಲ್ಲಿ ನಡೆಯುವಂತಹ ವಾರ್ಷಿಕ ಮಹಾಸಭೆ ಇರ್ತದೆ, ನಮ್ಮ ಜನರಲ್ ಬಾಡಿ ಹೇಳ್ತೀವಿ, ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಅಲ್ಲಿ ಇರುವಂತಹ ನ್ಯೂನತೆಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಅದರಲ್ಲಿ ಭಾಗವಹಿಸಿ ಆಗೋತ್ತಿಗೆ ನಮ್ಮ ಆತೂರು ಸಂಘ ಅತ್ಯಂತ ಒಂದು ಕ್ಲಿಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ಇವತ್ತು ಏನು ಎ ಗ್ರೇಡ್ ಬಿ ಗ್ರೇಡ್ ಇರ್ಬೋದು, ಅವತ್ತಿನ ಪರಿಸ್ಥಿತಿಯಲ್ಲಿ ಸಿ ಗ್ರೇಡ್ ನಲ್ಲಿ ಇರುವಂತಹ ಒಂದು ಸಂಘದ ವ್ಯವಸ್ಥೆ ಇತ್ತು. ರೈತರಿಗೆ ಬೇಕಾದಂತ ಸಾಲ ಸೌಲಭ್ಯಗಳನ್ನು ಕೊಡುವುದು ಬಿಟ್ಟರೆ, ಪಡಿತರ ವ್ಯವಸ್ಥೆಯನ್ನು ಬಿಟ್ಟರೆ ಬೇರೆ ಯಾವುದೇ ವ್ಯವಸ್ಥೆಗಳು ಇರಲಿಲ್ಲ. ಒಂದು ಮುಚ್ಚುವಂತ ಒಂದು ಪರಿಸ್ಥಿತಿಗೆ ಹೋಗಿತ್ತು ಅದು. ಆಗ ಗ್ರಾಮದ ಹಿರಿಯರೆಲ್ಲ ನನ್ನ ಕೇಳಿಕೊಂಡ್ರು, ನೋಡಪ್ಪ ನೀನು ಜಿಲ್ಲಾ ಪಂಚಾಯತಿ ಕೆಲಸ ಮಾಡಿದ್ಯಾ, ಪಂಚಾಯತಿಯಲ್ಲಿ ಮಾಡಿದ್ಯಾ, ಇಡೀ ಇಲ್ಲಿ ನಮ್ಮ ಹಿರಿಯರು ಕಟ್ಟಿದಂತ ಒಂದು ಆತೂರು ಕೃಷಿ ಪತ್ತಿನ ಸಹಕಾರ ಸಂಘ ಇದೆ, ಅದಕ್ಕೆ ನೀನು ಭಾಗವಹಿಸಬೇಕು, ಚುನಾವಣೆಗೆ ಬರಬೇಕು ಹೇಳಿ. ನಾನಾದರೆ ಅದನ್ನ ಮನಸ್ಸು ಮಾಡಲಿರಲಿಲ್ಲ. ಆದರೂ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಸಂಘವನ್ನ ಉದ್ಧಾರ ಮಾಡಬೇಕು ಎಂಬ ಅವರ ಸಲಹೆ ಮೇರೆಗೆ ನಾನು ಚುನಾವಣೆಯಲ್ಲಿ ಸಹಕಾರ ರಂಗಕ್ಕೆ ಮೊದಲನೇ ಬಾರಿಗೆ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ. ಆದರೆ ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಇಲ್ಲ, ಎಲ್ಲ ನಾವು ವೈಯಕ್ತಿಕ ಸಂಘಟನೆ ಮುಖಾಂತರ ಸ್ವತಂತ್ರವಾಗಿ ನಾವು ಚುನಾವಣೆ ಎದುರಿಸಬೇಕಾಗ್ತದೆ. ಹಾಗಾಗಿ ಅವರ ತಂಡದಲ್ಲಿ ಅವತ್ತು ಹಳೆಯ ನಿರ್ದೇಶಕರು ಇದ್ರು, ನಾನು ಹೊಸದಾಗಿ ಒಬ್ಬ ಆಯ್ಕೆ ಆಗಿದೆ, ಮತ್ತೆ ಒಂದು 3 ಜನರು ಹೊಸದಾಗಿ ಆಯ್ಕೆ ಆಗಿದ್ರು. ಇವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಮೊದಲ ಬಾರಿಗೆ ನಾನು ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಆದೆ. ಆಗ ಅಲ್ಲಿ ಯಾವುದೊಂದು ಸವಲತ್ತುಗಳು ಇರಲಿಲ್ಲ. ಬ್ರಿಟಿಷ್ ಅವರು ಕಟ್ಟಿದ ಒಂದು ಕಟ್ಟಡದಲ್ಲಿ ಆ ಸಂಘ ನಿರ್ವಹಿಸ್ತಾ ಇತ್ತು. ಹಾಗೆ ತದನಂತರ ಅಲ್ಲಿ ಒಂದು ಹೊಸ ಕಚೇರಿ ಅವರು ಮಾಡಿದ್ರು, ಹಳೆ ಆಳತೆ ಮಂದಿರು. ನಂತರ ರೈತರಿಗೆ ಬೇಕಾದಂತ ಗೊಬ್ಬರ ಇರಬಹುದು, ಸಾರ್ವಜನಿಕರಿಗೆ ಬೇಕಾದಂತ ಸಾಲ ಸೌಲಭ್ಯಗಳಿರಬಹುದು, ಕೃಷಿ ಪರಿಕರಗಳಿಗೆ ಬೇಕಾದಂತ ಪೂರಕವಾದಂತ ಯೋಜನೆಗಳನ್ನು ನಿರ್ಮಿಸಿ, ಅವತ್ತು ನಾನು ಸೇರಿದಂತ ಸಂದರ್ಭದಲ್ಲಿ ಸುಮಾರು 4.75 ಕೋಟಿಯಷ್ಟು ವಾರ್ಷಿಕ ವಹಿವಾಟನ್ನು ನಡೆಸುವಂತ ಒಂದು ಲೆಕ್ಕಪತ್ರ ಇತ್ತು. ಸುಮಾರು 75 ಲಕ್ಷದಷ್ಟು ಒಂದು ಕೃಷಿ ಸಾಲವನ್ನು ಕೊಡುವಂತ ನಿರ್ದೇಶನಗಳಿತ್ತು. ತದನಂತರ ಒಂದು ವಾರ್ಷಿಕವಾಗಿ 150 ಟನ್ ಗೊಬ್ಬರವನ್ನ ಅವರು ಸದಸ್ಯರಿಗೆ ಕೊಡ್ತಾ ಇರುವಂತ ವ್ಯವಸ್ಥೆ ಇತ್ತು. ಆದರೆ ಕಳೆದ 14 ವರ್ಷಗಳಿಂದ ನಾನು ಅಲ್ಲಿ ಅಧ್ಯಕ್ಷನಾಗಿ 3ನೇ ಅವಧಿಗೆ ಇವತ್ತು ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿರ್ಬೋದು, ಅಫೆಕ್ಸ್ ಬ್ಯಾಂಕ್ನ ನಿರ್ದೇಶನಾಗಿದ್ರೂ ಸತ ನಾನು ಆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಕಾರಣ ಏನಂದ್ರೆ ಅಷ್ಟು ನಾವು ಅದರಲ್ಲಿ ಕಷ್ಟಪಟ್ಟು ಆ ಸಂಘವನ್ನು ಬೆಳೆಸಿದೀವಿ. ಇವತ್ತು ನಮ್ಮ ವಾರ್ಷಿಕ ವಹಿವಾಟು ಸುಮಾರು 90 ಕೋಟಿಯಷ್ಟು ತಲುಪಿದೆ. ಹಾಗೆ 150 ಟನ್ ಗೊಬ್ಬರ ವ್ಯಾಪಾರ ಮಾಡುವಂತ ಒಂದು ಸಂಘವನ್ನ ಕಳೆದ 14 ವರ್ಷಗಳಲ್ಲಿ ಇಡೀ ಕೊಡಗು ಜಿಲ್ಲೆಯಲ್ಲಿ ಎಲ್ಲಿ ಗೊಬ್ಬರ ಸಹಕಾರ ಸಂಘದಲ್ಲಿ ಸಿಕ್ಕದಿದ್ದ ಸಂದರ್ಭದಲ್ಲಿ ನಮ್ಮ ಹಾತೂರು ಸಂಘದಲ್ಲಿ ಮಾರಾಟ ಮಾಡುವುದರ ಮೂಲಕ ಸುಮಾರು 1850 ಟನ್ ಗೊಬ್ಬರವನ್ನ ಎಲ್ಲರಿಗೂ ಮಾರಾಟ ಮಾಡಿ ಒಂದು ಯಶಸ್ಸನ್ನು ಗಳಿಸಿದ್ದೇನೆ. ಇವತ್ತು ಸಂಘ ಎ ಗ್ರೇಡ್ನಲ್ಲಿ ಮುಂದುವರಿತಾ ಉಂಟು. ಬಹಳ ಸುಲಲಿತವಾಗಿ ವ್ಯವಸ್ಥಿತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿದೀವಿ, ಹಾಗೆ ಒಳ್ಳೆಯ ಸಭಾಂಗಣವನ್ನು ನಿರ್ಮಾಣ ಮಾಡಿದೀವಿ. ಇವತ್ತು ಸುಮಾರು ಸಂಘ ಸುಮಾರು 36 ಲಕ್ಷದ ಒಂದು ಲಾಭದಲ್ಲಿ ಸಂಘವನ್ನು ಮುನ್ನಡೆಸ್ತಾ ಇದ್ದೇನೆ. ಅಧ್ಯಕ್ಷರಾದವರು, ಕಾರ್ಯದರ್ಶಿಯಾದವರು ಮತ್ತು ಸದಸ್ಯರಾದವರ ಪಾತ್ರ ಒಂದು ಸಂಘದ ಬೆಳವಣಿಗೆಯಲ್ಲಿ ಪ್ರಮುಖವಾಗಿರುತ್ತೆ. ಅದು ಎಷ್ಟೋ ಜನಗಳಿಗೆ ಗೊತ್ತಾಗ್ದಲ್ಲನ, ಏನೇನೋ ಸಮಸ್ಯೆಗಳಿಂದ ಎಷ್ಟೋ ಸಂಘಗಳು ಬೆಳವಣಿಗೆ ಆಗೇ ಇಲ್ಲ. ಹಾಲು ಉತ್ಪಾದಕರ ಸಹಕಾರಿ ಸಂಘ ತಗೊಳ್ಳಿ, ಇನ್ನು ಗ್ರಾಮೀಣ ಮಟ್ಟದಲ್ಲಿ ಈ ತರದ ಸಮಸ್ಯೆಗಳು. ಗ್ರಾಮೀಣ ಮಟ್ಟದ ಸಹಕಾರಿ ಸಂಘ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದೆ, ಲಾಭ ಮಾಡ್ತಾ ಇದೆ ಅಂದ್ರೆ ಇದು ಸಣ್ಣ ವಿಚಾರ ಅಲ್ಲ. ಈ ರೀತಿಯ ಕೆಲಸಗಳು ನಮ್ಮ ದೇಶದಲ್ಲಿ ಕೆಲವು ಕಡೆ ಆಗಿದ್ರೂ ಉಲ್ಲೇಖ ಮಾಡತಕ್ಕಂಥದ್ದು. ಕೆಡಿಸಿಸಿ ಬ್ಯಾಂಕ್ ಜವಾಬ್ದಾರಿಯನ್ನ ವಹಿಸಿಕೊಂಡ್ರಿ ಅಧ್ಯಕ್ಷರಾಗಿ, ಯಾವಾಗ? 2008 ನಾವು ಅಲ್ಲಿ ಕೆಲಸವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮೊದಲ ಅವಧಿಗೆ ನಾನು ಚುನಾವಣೆಗೆ ನಿಲ್ಲಿಲ್ಲ. ಅಲ್ಲಿಂದ 2014 ಒಂದು ಚುನಾವಣೆ ಘೋಷಣೆ ಆಯಿತು. ವಿರಾಜಪೇಟೆ ತಾಲೂಕಿನಿಂದ ನಮ್ಮ ವ್ಯವಸಾಯ ಪತ್ತಿನ ಸಹಕಾರ ಸಂಘಕ್ಕೆ ಇರುವಂತ 3 ನಿರ್ದೇಶಕರ ಪೈಕಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆಯ್ಕೆಯಾದ ನಂತರ 2014 ರಿಂದ 2019 ನಾನು 5 ವರ್ಷಗಳ ಕಾಲ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿ ಆಡಳಿತವನ್ನ ಬಿಡಿ ಮಂಜುನಾಥ್ ಅವರ ಅಧ್ಯಕ್ಷತನದಲ್ಲಿ ಪ್ರಪ್ರಥಮ ಬಾರಿಗೆ ಅಡಿಪಾಯನ ಹಾಕಿದೀವಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ. ತದನಂತರ ನಾವು 2014 ರಿಂದ 2019 ಕಳೆದ 5 ವರ್ಷಗಳ ಡಿಸಿಸಿ ಬ್ಯಾಂಕಿನ ಆಡಳಿತ ವ್ಯವಸ್ಥೆಯಲ್ಲಿ 2016 ರಿಂದ ಆಗ ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಿ 2ನೇ ಅವಧಿಗೂ ಸತ ಇವತ್ತು ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ತದನಂತರ ಮೊದಲ ಅವಧಿ ಮುಕ್ತಾಯವಾದ ನಂತರ 2019 2ನೇ ಅವಧಿಗೆ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಪುನಃ ಹೊಟ್ಟೆಂಗಡ ರಮೇಶ್ ಅವರು, ಪಟ್ಟಪಣ್ಣ ರಘುನಾಣಯ್ಯನವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ನಿರ್ದೇಶಕರ ಸ್ಥಾನಕ್ಕೆ 2ನೇ ಬಾರಿಗೆ ಆಯ್ಕೆಯಾಗುವುದರ ಮೂಲಕ 2019 ಜೂನ್ 1 ರಿಂದ ನಾನು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷನಾಗಿ 2ನೇ ಅವಧಿಗೆ ಅಧ್ಯಕ್ಷನಾಗಿ ಮೊದಲ ಅವಧಿಗೆ ಆಯ್ಕೆಯಾಗಿ ಪ್ರಸ್ತುತ ಇವತ್ತು ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಗ್ರಾಮೀಣ ಮಟ್ಟದ ಒಂದು ಸಹಕಾರಿ ಸಂಘಕ್ಕೂ ಜಿಲ್ಲಾ ಮಟ್ಟದ ಈ ಒಂದು ಸಂಸ್ಥೆಗೂ ವ್ಯತ್ಯಾಸ ಇದೆ. ಹೌದು, ಮತ್ತೆ ಅಲ್ಲಿಯ ಚಟುವಟಿಕೆ ಇಲ್ಲಿಯ ಚಟುವಟಿಕೆಗಳು ಭಿನ್ನವೇ. ಇದು ಒಂದು ದೊಡ್ಡ ಸವಾಲಿನ ಸಂಗತಿನೇ. ಸಮಸ್ಯೆಗಳಿಲ್ಲದ ಜಾಗ ಯಾವ್ದಿದೆ ಅಲ್ವಾ? ಹೌದು, ಸಮಸ್ಯೆಗಳಿಲ್ಲದ ಒಂದು ಗುರುತರವಾದ ಜವಾಬ್ದಾರಿ. ಹೇಗನ್ನಿಸುತ್ತೆ? ಈಗ ನನ್ನ ಅನಿಸಿಕೆ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ವ್ಯವಸ್ಥೆ 3 ವಿಧದಲ್ಲಿದೆ, ಅಂದ್ರೆ 3-tier system. ಒಂದು ರಾಜ್ಯ ಮಟ್ಟ, ಒಂದು ಜಿಲ್ಲಾ ಮಟ್ಟ, ಒಂದು ಮತ್ತೆ ಗ್ರಾಮ ಮಟ್ಟ. ಇವತ್ತು ರಾಜ್ಯ ಮಟ್ಟದಲ್ಲಿ ನಾನು ಅಫೆಕ್ಸ್ ಬ್ಯಾಂಕ್ನ ನಿರ್ದೇಶಕನಾಗಿದ್ದೀನಿ, ಜಿಲ್ಲಾ ಮಟ್ಟದಲ್ಲಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷನಾಗಿದ್ದೀನಿ, ಹಾಗೆ ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷನಾಗಿದ್ದೀನಿ. ಕರ್ನಾಟಕ ರಾಜ್ಯದ ಸಹಕಾರ ಕ್ಷೇತ್ರದಲ್ಲಿ ಇರುವಂತಹ ಆ 3-tier system ಅಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೆ ಒಂದು ಅದು ಸೌಭಾಗ್ಯ ಹೇಳಬಹುದು. ಇವತ್ತು ಇಡೀ ಜಿಲ್ಲೆಯಲ್ಲಿ ಯಾರು ಇದನ್ನ ಇದುವರೆಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಮೇಲ್ಮಟ್ಟಕ್ಕೆ ಹೋದಾಗ ತಳಮಟ್ಟದ ಅಧಿಕಾರವನ್ನು ಬಿಡುವಂತ ವ್ಯವಸ್ಥೆ ಇದೆ. ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳಿರ್ತದೆ, ಸಾಕಷ್ಟು ಗೊಂದಲಗಳಿರ್ತದೆ. ಎಲ್ಲವನ್ನ ನಿರ್ವಹಣೆ ಮಾಡುವುದರ ಮೂಲಕ ಆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕಾರಣ ಏನಂದ್ರೆ ಆ 3 ವಿಧದ ಹಂತದಲ್ಲಿ ನೀವು ಹೇಳಿದಾಗೆ ತಾಲೂಕು ಮಟ್ಟಕ್ಕೂ ಜಿಲ್ಲಾ ಮಟ್ಟಕ್ಕೂ ರಾಜ್ಯ ಮಟ್ಟಕ್ಕೂ ವಿಭಿನ್ನವಾದ ಒಂದು ವ್ಯವಸ್ಥೆ ಇರ್ತದೆ. ಗ್ರಾಮ ಮಟ್ಟದಲ್ಲಿ ಇಂತಿಷ್ಟು ಸದಸ್ಯರಿಗೆ ಮಾತ್ರ ನಾವು ಸಾಲ ಸೌಲಭ್ಯಗಳನ್ನು ಕೊಡಬೇಕು, ನಮ್ಮ ಗ್ರಾಮದಲ್ಲಿ ಇರುವವರಿಗೆ ಮಾತ್ರ. ಆದರೆ ಜಿಲ್ಲಾ ಮಟ್ಟಕ್ಕೆ ಬಂದಾಗ ಇಡೀ ಜಿಲ್ಲೆಯನ್ನು ವ್ಯಾಪಿಸಿ ನಾವು ಸಾಲವನ್ನು ಕೊಡಬೇಕು. ಬೇರೆ ಬೇರೆ ಜನಾಂಗದವರು ಇರ್ತಾರೆ, ಬೇರೆ ಬೇರೆ ರಾಜಕೀಯ ಪಕ್ಷದವರು ಇರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಬಂದಾಗ ಕೃಷಿಗೆ ಪೂರಕವಾದಂತಹ ಸಾಲಗಳನ್ನು ಕೊಡುವುದರ ಜೊತೆಗೆ ನಾನ್ ಅಗ್ರಿಕಲ್ಚರ್ ಅಂದರೆ ಕೃಷಿ ಏತರ ಸಾಲಗಳನ್ನು ಕೊಡಲಿಕ್ಕೂ ಸಹ ಅವಕಾಶಗಳುಂಟು. ಇವತ್ತಿನ ನಬಾರ್ಡಿನ ಮಾರ್ಗಸೂಚಿಯ ಪ್ರಕಾರ ನಾವು ಕೊಡುವಂಥ ಸಾಲಗಳಲ್ಲಿ ಶೇಕಡ 60% ಭಾಗ ಕೃಷಿ ಸಾಲಗಳನ್ನು, ಶೇಕಡ 40% ಭಾಗ ಕೃಷಿಯೇತರ ಸಾಲಗಳನ್ನು ಕೊಡಲಿಕ್ಕೆ ನಮ್ಮಲ್ಲಿ ಮಾನದಂಡಗಳಿವೆ. ಕೊಡಗು ಡಿಸಿಸಿ ಬ್ಯಾಂಕ್ ಹಲವಾರು ವರ್ಷಗಳಿಂದ ಮುಂಚೂಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ. ನನ್ನ ಅನುಭವದ ಪ್ರಕಾರ ಸುಮಾರು 15 ವರ್ಷಗಳಿಂದ ಎ ಕ್ಯಾಟಗರಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮತ್ತೆ ಯಾವುದೇ ಒಂದು ವರ್ಷದಲ್ಲಿ ಸತ ಆರ್ಥಿಕ ನಷ್ಟವನ್ನು ಉಂಟಾಗದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಯಾಕಂದ್ರೆ ನನ್ನ ಅನಿಸಿಕೆ ರಾಜ್ಯ ಮಟ್ಟದಲ್ಲಿ ನಾವು 1921 ನಮ್ಮ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಸ್ಥಾಪನೆ ಆಯಿತು. ಸುಮಾರು 115 ವರ್ಷಗಳ ಇತಿಹಾಸ ಇರುವಂತ ಕೊಡಗಿನ ಸಹಕಾರ ಕ್ಷೇತ್ರ. ಯಾಕೆಂದ್ರೆ ಇಡೀ ಭಾರತ ದೇಶದಲ್ಲಿ 1905 ಸಹಕಾರ ಚಳವಳಿ ಪ್ರಾರಂಭವಾದಾಗ 1914 ಕರ್ನಾಟಕ ರಾಜ್ಯದ ಗದಗಿನಹಾಳ್ ಎಂಬ ಒಂದು ಕೂಗ್ರಾಮದಲ್ಲಿ ಸಣ್ಣ ರಾಮನ ಸಿದ್ದನ ರಾಮನಗೌಡ ಎಂಬುವರು ಮೊದಲ ಒಂದು ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿ ಕೇವಲ 14 ದಿವಸಗಳ ಅಂತರದಲ್ಲಿ ಸೋಮಾರ್ಪೇಟೆ ತಾಲೂಕಿನ ಶಾಂತಳಿ ಎಂಬ ಕುರುಗಮ ತೆಲ್ತರ ಶೆಟ್ಟಹಳ್ಳಿಯಲ್ಲಿ ದೊಡ್ಡಯ್ಯನವನ್ನೇ ಕುರುಂದನಗೌಡ ಎಂಬ ಒಬ್ಬ ಕೃಷಿಕ ಸಂಘವನ್ನು ಸ್ಥಾಪನೆ ಮಾಡಿ ಸುಮಾರು 115 ವರ್ಷಗಳ ಇತಿಹಾಸವನ್ನು ಕೊಡಗು ಜಿಲ್ಲೆ ಸಹಕಾರ ಕ್ಷೇತ್ರದಲ್ಲಿ ಪಡೆದುಕೊಂಡಿದೆ. ಇಂದಿನ ವರೆಗೆ ಸತ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಇವತ್ತು ಇಡೀ ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಸಹಕಾರ ಕ್ಷೇತ್ರ ಆಗಲಿಕ್ಕೆ ಒಂದು ಭದ್ರವಾದ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ ಎಂದರೂ ಸತ ಅದು ತಪ್ಪಾಗಲಿಕ್ಕಿಲ್ಲ. ಶ್ರೋತೃಗಳೇ, ಇದುವರೆಗೆ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾದ ಕೊಡಗು ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೆರ ಪಿ ಗಣಪತಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ವಿಜಯ್ ಅಂಗಡಿ. ಈ ಮಾತುಕತೆಯ ಮುಂದಿನ ಭಾಗವನ್ನು ನಾಳಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳುವಿರಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇವರ ಕೂಡು ಕೂಟಲಿ ಇಂದು ಮಡಿಕೇರಿಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಕೊಂಬಾರ್ನ ಜಿ ಬೋಪಯ್ಯವು ಮಾತಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ವು ಲೋಕಲೆ ಮಾದರಿ ಹಂಗೆ ತುಂಬಾ ದೊಡ್ಡ ಸಂವಿಧಾನ ರಾಷ್ಟಕ್ಕೆ ಕೊಟ್ಟಳು. ಈ ಸಂವಿಧಾನ ಉಳಿಸುವುದು ಎಲ್ಲರ ಮುಖ್ಯ ಕರ್ತವ್ಯ. ಜನಪ್ರತಿನಿಧಿಗ, ಅಧಿಕಾರಿಗ, ಹಿಂಗೆ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಸಂವಿಧಾನಬದ್ಧ ಹಕ್ಕನ್ನು ಪಡ್ಕೊಳ್ಳೋದರೊಟ್ಟಿಗೆ ಮೂಲಭೂತ ಕರ್ತವ್ಯನ ಸರಿಯಾಗಿ ಪಾಲನೆ ಮಾಡೋಕ್ಕೂ ಅಂಬೇಡ್ಕರ್ವು ಸಂವಿಧಾನದ ಮೂಲಕ ಧ್ವನಿ ಇಲ್ಲದವಕ್ಕೆ ಧ್ವನಿಯಾಗಿ ಸಂವಿಧಾನ ಕೊಟ್ಟಳೋತ ಹೇಳ್ದು. ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನವು ಮಾತಾಡಿ, ಅಂಬೇಡ್ಕರ್ವು ಲೋಕಕ್ಕೆ ಮಾದರಿಯಾದ, ಸಂವಿಧಾನ ಕೊಟ್ಟಳು. 18 ವರ್ಷ ತುಂಬಿದ ಭಾರತೀಯ ಎಲ್ಲ ಪ್ರಜೆಗಳಿಗೂ ಮತದಾನ ಹಕ್ಕನ್ನು ಕೊಡದರೊಟ್ಟಿಗೆ ಸಮಾನ ಅವಕಾಶನ ಕೊಟ್ಟಳು. ಭಾರತ ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಈ 4 ಆಧಾರ ಸ್ತಂಭಗ ರಾಷ್ಟ್ರದ ಅಭಿವೃದ್ಧಿಗೆ ಒಂದಕ್ಕೊಂದು ಸಂಬಂಧ ಹೊಂದಿಟ್ಟುತ್ತಾ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ನಗರಾಭಿವೃದ್ಧಿ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡು ಕೂಟಲಿ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ ಇದೇ ತಿಂಗಳ 20ಕ್ಕೆ ಮಡಿಕೇರಿ, ಕುಶಾಲನಗರ, ಗೋಣಿಕೊಪ್ಪಲು ನಡೆದಿತ್ತ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ತಿಳಿಸಿದಳು. ಆರೋಗ್ಯ ಮೇಳಲ್ಲಿ ಸುಮಾರು ತರದ ಕಾಯಿಲೆಗಳ ತಪಾಸಣೆ ನಡೆದಿತ್ತ. ಅವು ಮಾಹಿತಿ ಕೊಟ್ಟಳು. ಉರಿ ಬಿಸಿಲು, ತಡೆಕಾಗದ ಸೆಕೆ, ಕಾದು ಹೋಗಿದ್ದ ಭೂಮಿ, ಯಾಗೊಮ್ಮೆ ಮಳೆ ಬಿದ್ದಿತ್ತ ಕಾಯ್ತಾ ಇತ್ತು. ಜಿಲ್ಲೆಯ ಸುಮಾರು ಕಡೆಗಳಿಗೆ ನಿನ್ನೆ ಮತ್ತೆ ಇಂದು ಒಳ್ಳೆ ಮಳೆ ಬಿದ್ದು ಭೂಮಿ ತಂಪಾದ ವರದಿಯಾವಟು. ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಕಡೆಯಿಂದ ವಿದ್ಯಾ ಯೋಜನೆಯನ್ನು ಶುರು ಮಾಡಿಳು. ಇದರ ಪ್ರಯುಕ್ತ ಭಾಗಮಂಡಲ ಕಾವೇರಿ ಪದವಿ ಪೂರ್ವ ಕಾಲೇಜ್ ಹಂಗೆ ಚೇರಂಬಾಳಿನ ಅರುಣ ಪದವಿ ಪೂರ್ವ ಕಾಲೇಜಲ್ಲಿ ಎಸ್ಎಸ್ಎಲ್ಸಿ ಮತ್ತು 2ನೇ PUC ಮಕ್ಕಳಿಗೆ ಮುಂದೆನ ಉನ್ನತ ಶಿಕ್ಷಣ ಹಂಗೆ ಚಾಕ್ರಿನ ಕುರಿತಂಗೆ ಮಾಹಿತಿ ಹಂಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು. ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಅವರ ಅಧ್ಯಕ್ಷತೆಯಲ್ಲಿ 2ನೇ PUC ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಭೆ ನಡೆದಿತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ, ಇದೇ ತಿಂಗಳ ಏಪ್ರಿಲ್ 22ರಿಂದ ಮೇ 18ಕ್ಕೆ ಮುಟ ನಡೆಯುವ 2ನೇ PUC ಪರೀಕ್ಷೆನ ಸರಿಯಾಗಿ ನಡೆಸೋಕ್ಕೂ ಯಾವುದೇ ತರದ ಅಡೆತಡೆಗ ಬರದಂಗೆ ನೋಡಿಕೊಳ್ಳೋಕ್ಕೂ ಜಿಲ್ಲೆಯಲ್ಲಿ ಮಾರ್ಗಾಧಿಕಾರಿಗಳ ತಂಡ ನಿಯೋಜನೆ, ಭದ್ರತಾ ಕಾಯ್ದೆ ಜಾರಿ, ಹಿಂಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹೊರಡಿಸುವ ಮಾರ್ಗಸೂಚಿನ ಕಡ್ಡಾಯವಾಗಿ ಪಾಲನೆ ಮಾಡೋಕ್ಕೂ ಅವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಪುಟ್ಟರಾಜು ಮಾತಾಡಿ, ಜಿಲ್ಲೆಯಲ್ಲಿ ಒಟ್ಟು 17 ಕೇಂದ್ರಗಳಲ್ಲಿ ಪರೀಕ್ಷೆಗೆ ನಡೆದಿದೆ. ಈ ಸಲ ಜಿಲ್ಲೆಯಲ್ಲಿ ಒಟ್ಟು 6,050 ಮಕ ಪರೀಕ್ಷೆ ಬರೆದವೆ. ಕಲಾ ವಿಭಾಗದಲ್ಲಿ 1,570, ವಾಣಿಜ್ಯ ವಿಭಾಗದಲ್ಲಿ 3,192, ಹಂಗೆ ವಿಜ್ಞಾನ ವಿಭಾಗದಲ್ಲಿ 1,288 ಮಕ ಪರೀಕ್ಷೆ ಬರೆದವೆ. ಇದರಲ್ಲಿ 2,995 ಹೈದಗ, ಹಂಗೆ 3,131 ಗುಡೆಗ ಪರೀಕ್ಷೆ ಬರೆಯಕ್ಕೆವಳು. ಪರೀಕ್ಷೆನ ಸರಿಗೆ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಗೆ ಮಾಡಿಕೊಂಡಳೋತ್ತ ಅವು ಮಾಹಿತಿ ಕೊಟ್ಟು. ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟಾಧಿಕಾರಿಗ ಹಾಜರಿದ್ದು. ಕೊಡಗು ಗೌಡ ನಿವೃತ್ತ ನೌಕರ ಸಂಘದ ಕಡೆಯಿಂದ ನಾಳೆ ವಿದ್ಯಾಸಂಘದ ಸಭಾಪಾಡೆ. ಮಡಿಕೇರಿ ಮ್ಯಾಲೇನ ಗೌಡ ಸಮಾಜದಲ್ಲಿ ಗೌಡ ಜನಾಂಗದವರ ವಧುವರರ ಸಮಾವೇಶ 9:30 ಏರ್ಪಾಡಾಟು. ಜಿಲ್ಲಾ ಪಶು ವೈದ್ಯಕೀಯ ಇಲಾಖೆ ಹಂಗೆ ಸಿಂಬಾಸ್ ಹೋಮ್ ಸಂಸ್ಥೆನ ಕೂಡು ಕೂಟಲಿ ಸಾಕಿದ ನಾಯಿಗಳಿಗೆ ಪುಕ್ಸಟ ರೇಬಿಸ್ ನಿರೋಧಕ ಲಸಿಕಾ ಶಿಬಿರ ಏರ್ಪಾಡಾಟು. ಮಡಿಕೇರಿ ಜಿಲ್ಲಾ ಪಶು ವೈದ್ಯಕೀಯ ಕೇಂದ್ರದಲ್ಲಿ 17 ಮುಟ ಬೆಳಿಗ್ಗೆ 10 11 ಮುಟ ಪುಕ್ಸಟೆಯಾಗಿ ಲಸಿಕೆಯನ್ನು ಕೊಟ್ಟವೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ 14 ಬೆಳಿಗ್ಗೆ 10 ಸಾಯಂಕಾಲ 5 ಮುಟ ಸೋಮಾರ್ಪೇಟೆ ತಾಲೂಕಿನ ಗೋಣಿಮರೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ಹಂಗೆ ಪ್ರೌಢ ಹೈಸ್ಕೂಲ್ನಾಂಗಳಲ್ಲಿ ನಡೆದಿದೆ. ಅಲ್ಲಿನ ಗ್ರಾಮಸ್ಥರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕ ಸೋಮಾರ್ಪೇಟೆ ತಾಲೂಕಿನ ತಹಶೀಲ್ದಾರ್ ಗೋವಿಂದರಾಜು ತಿಳಿಸಿದಳು. ಜಿಲ್ಲೆನ ಮಡಿಕೇರಿ ತಾಲೂಕಿನ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಗಳಿಗೆ ಚುನಾವಣೆ ನಡೆಸುವ ಕುರಿತು ಸುರುಣ ಮತದಾರ ಪಟ್ಟಿನ ಮಡಿಕೇರಿ ತಾಲೂಕು ಕಚೇರಿ, ಕೃಷಿ ಉತ್ಪನ್ನ ಮಾರ್ಕೆಟ್ ಹಂಗೆ ಎಲ್ಲ ಹೋಬಳಿಗಳ ನಾಡ ಕಚೇರಿಯಲ್ಲಿ ಪ್ರಕಟ ಮಾಡಿಳು. ಆಕ್ಷೇಪಣೆಗ ಏನಾರಿದ್ದರೆ ಇದೇ ತಿಂಗಳ 22ರೊಳಗೆ ತಮ್ಮ ತಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಪರ್ಕ ಮಾಡಕ್ಕೂ ತಹಶೀಲ್ದಾರ್ ಪಿಎಸ್ ಮಹೇಶ್ ಅವರು ತಿಳಿಸಿಳು. ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ. ತಹಶೀಲ್ದಾರ್ ಪಿಎಸ್ ಮಹೇಶ್ ಅವರ ಮುಂದಾಳತ್ವದ ತಾಲೂಕು ಮಟ್ಟದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ 14 ಬೆಳಿಗ್ಗೆ 10 ಸಂಪಾಜೆ ಗ್ರಾಮ ಪಂಚಾಯಿತಿ ಸಭಾಪಾಡಿ ನಡೆದಿದೆ. ಹಂಗೆ 16 ವಿರಾಜಪೇಟೆನ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಡಾ ಯೋಗಾನಂದ್ ಅವರ ಅಧ್ಯಕ್ಷತೆಯಲ್ಲಿ ಅಮ್ಮತ್ತಿ ಹೋಬಳಿನ ಹೊಸೂರು ಗ್ರಾಮ ಪಂಚಾಯತ್ ಸಭಾಪಾಡಿಯಲ್ಲಿ

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಿಂಜಾ ಸಮಾಜ ಕಲ್ಯಾಣ ಇಲಾಖೆ ಎಂಗಡ ಕೂಡುಕೊಟ್ಟತೆ. ಮಡಿಕೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಗಡ ನೋವಿಟ್ಟನ್ನು 31ನೇ ಪುಟ್ಟದಿನದ ಆಚರಣೆ ನಡೆದಿತ್ತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಂಜ, ಜನರಲ್ ತಿಮ್ಮಯ್ಯ ಸರ್ಕಲ್ ಕೆತ್ತನೆ ಮೆರವಣಿಗೆ ನಡೆದಿತ್ತು. ಬೈಯಂಜಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಸಭಾ ಕಾರ್ಯಕ್ರಮ ನಡೆದಿತ್ತು. ಶಾಸಕ ಕೆಜಿ ಬೋಪಯ್ಯ ಪಿಂಜ ಅಪ್ಪಚ್ಚು ರಂಜನೇಂಗ ಅಂಬೇಡ್ಕರ್ರ ವಿಚಾರಧಾರೆ ಪಿಂಜ ಜೀವನ ಕ್ರಮ ಎಲ್ಲರಿಗೂ ಆದರ್ಶ ಆಯ್ತುಂಡು ಎಣಿಚೆ ಅನ್ನನೆ. ಸೋಮರ್ಪೇಟೆ ತಾಲೂಕು ರಾಷ್ಟೀಯ ಹಬ್ಬಗಳ ಸಮಿತಿ ಪಿಂಜ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ, ಪಿಂಜ ಪಟ್ಟಣ ಪಂಚಾಯತ್ ರಾಜನೆಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಗಡ ಪುಟ್ಟನನ್ನ ಮೆನಗೈಚಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ವಿ ಸುರೇಶ್ ಎಂಗ ಮುಖ್ಯ ಭಾಷಣ ಕರಡಂಗೈತು ಕೂಡಿಯ ಹಿಡಿತಿಂಜತ್ತು. ಇದೇ ತಿಂಗ ಇರುವುದಂಗ ನಡೆದೋಗ ಪೊರಟಿತ್ತು ತಾಲೂಕು ಮಟ್ಟದ ಆರೋಗ್ಯ ಮೇಳಕ ಅವಶ್ಯ ತಯಾರಿ ಮಾಡಿವನಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ಸೂಚನೆ ಕೊಡ್ತದೆ. ಮೇಳ ನಡೆಸುವ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಸಮನ್ವಯ ಸಮಿತಿಯ ಮುಪ್ಪಡೆ ಸಭೆಯ ಕೊರವುಕರಿಕೆ ವಹಿಸಿಣ ತಕ್ಕ ಬಂದವು. ಈ ಮೇಳದ ಮಾಹಿತಿನ ತಾಲೂಕು ಮಟ್ಟದ ಜನಕ್ಕೆ ಎತ್ತಿಚಿಡೋಕ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಹಂತದ ವೈದ್ಯಾಧಿಕಾರಿಯ ಒತ್ತೋರ್ ಮೇಲೆ ಕಾರ್ಯನಿರ್ವಹಿಸುವುದಕ್ಕೆ ಸಲಹೆ ಕೊಡ್ತದೆ. ಅನ್ನನೆ ಆರೋಗ್ಯಕ್ಕೆ ಸಂಬಂಧಪಟ್ಟನಕ್ಕೆ ಬಾರೆಲ್ಲ ಇಲಾಖೆಯ ಯೋಜನೆಯ ಮಾಹಿತಿಯನ್ನು ಜನಕ್ಕೆ ಅರಿಚಿಡೋಕೆ ಈ ಮೇಳದ ಮಳೆಗೆ ತೊರಪಕ ಅವಕಾಶ ಮಾಡಿಕೊಡಪನಕ್ಕೆ ಅಣ್ಣನ ಜಿಲ್ಲಾಧಿಕಾರಿ ಆರೋಗ್ಯ ಮೇಳಕ್ಕೆ ಬಪ್ಪ ಸಾರ್ವಜನಿಕಂಗಕ್ಕೆ ಮೂಲ ಸೌಕರ್ಯ ಕೊಡಪಕ್ಕೆ ಬೋರೆ ಬೋರೆ ಇಲಾಖೆಯ ಸಹಕಾರ ಪಡೆದವನಕ್ಕೆ ಸೂಚನೆ ಕೊಡ್ತದೆ. ಸಭೆಯಲ್ಲಿ ತಕ್ಕ ಬಂದ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್, ಆರೋಗ್ಯ